ಸಿರಿಧಾನ್ಯಗಳ ಎಲ್ಲಾ ತಿನಿಸುಗಳ ತಯಾರಿಕೆಯಲ್ಲೂ ಸುಲಭವಾಗಿ ಮೇಳಿತ ಆಗ್ತಾವೋ ಅಂತ ಹೇಳ್ಬಹುದು. ನಾವು ಇಷ್ಟೊತ್ತು ಹೇಳಿದಾಗೆ ಎಲ್ಲ ನಮ್ಮ ಬೆಳಗಿನ ಉಪಹಾರ ಇಡ್ಲಿ ದೋಸೆ ಏನ್ ನಾವು ಮಾಡ್ತೀವಿ ಅದರಿಂದ ಹಿಡ್ಕೊಂಡು ಬೇಕರಿ ಪದಾರ್ಥ ಇರಬಹುದು, ಕುರುಕಲ್ ತಿಂಡಿ ಇರ್ಬೋದು, ಪಾಸ್ತಾ ನೂಡಲ್, ಇವುಗಳನ್ನೆಲ್ಲ ಮಾಡ್ಲಿಕ್ಕೂ ಸಹ ನಾವು ಈ ಸಿರಿಧಾನ್ಯಗಳನ್ನ ಬಳಸಬಹುದು. ನಿಮಗೆ ಒಂದೆರಡು ಉದಾಹರಣೆಗಳನ್ನ ಹೇಳೋದಾದ್ರೆ, ಈಗ ನಾವು ಸಿರಿಧಾನ್ಯದ ಇಡ್ಲಿ ಹೇಗೆ ಮಾಡೋದು ಅಂತ ನಾವು ನೋಡೋದಾದ್ರೆ, ಸಿರಿಧಾನ್ಯ ಯಾವುದೇ ಸಿರಿಧಾನ್ಯ, ರಾಗಿ ಇರ್ಬೋದು ಅಥವಾ ಸಾಮೆ ಇರ್ಬೋದು ಅಥವಾ ಊದಲು ಇರ್ಬೋದು ಅಥವಾ ಬರಗು ಅಥವಾ ನವಣೆ, ಇವುಗಳನ್ನ ನಾವು ಸುಮಾರು 750 ಗ್ರಾಂನಷ್ಟು ಇವುಗಳ ರವೆಯನ್ನ ನಾವು ತಗೊಂಡ್ಬಿಟ್ಟು ಉದ್ದಿನ ಬೇಳೆ 250 ಗ್ರಾಂ ಅಂದ್ರೆ ಮುಕ್ಕಾಲು ಭಾಗ ಈ ಸಿರಿಧಾನ್ಯ ಮತ್ತು ಕಾಲು ಭಾಗ ಉದ್ದಿನ ಬೇಳೆಯನ್ನ ತಗೊಂಡ್ಬಿಟ್ಟು ಮೆಂತ್ಯ ಕಾಳು 20 ಗ್ರಾಮು ಉಪ್ಪು ರುಚಿಗೆ ಹಾಕೊಂಡ್ಬಿಟ್ಟು ಇದು ಹೇಗೆ ಮಾಡೋದು ತಯಾರಿಸುವ ವಿಧಾನ ಅಂತ ಹೇಳಿ, ಈ ಯಾವುದೇ ಒಂದು ಸಿರಿಧಾನ್ಯದ ಅಕ್ಕಿನ ನಾವು ತಗೊಂಡ್ಬಿಟ್ಟು ಹಾಗೂ ಉದ್ದಿನ ಬೇಳೆಯನ್ನ ಎರಡನ್ನು ಬೇರೆ ಬೇರೆಯಾಗಿ 4 ತಾಸುಗಳ ಕಾಲ ನೆನೆಸಿಟ್ಟು ನಂತರ ಇವುಗಳನ್ನ ಗ್ರೈಂಡರ್ನಲ್ಲಿ ಹಿಟ್ಟು ಮಾಡಿಕೊಂಡು ಹಿಟ್ಟಿಗೆ ಉಪ್ಪನ್ನ ಬೆರೆಸಿ ರಾತ್ರಿ ಇಡೀ ನಾವು ಫರ್ಮೆಂಟ್ ಆಗ್ಲಿಕ್ಕೆ ಹುದುಗ್ಲಿಕ್ಕೆ ಬಿಡಬೇಕು. ಹೇಗೆ ನಾವು ಇಡ್ಲಿ ಹಿಟ್ಟನ್ನ ನಾವು ರಾತ್ರಿ ರುಬ್ಬಿ ಬಿಟ್ಟು ಇಡ್ತೀವಿ ಅದೇ ರೀತಿ ಇಡೋದು. ನಂತರ ಇಡ್ಲಿ ತಟ್ಟೆಗಳಿಗೆ ಹಿಟ್ಟನ್ನ ಹಾಕ್ಬಿಟ್ಟು 10-15 ನಿಮಿಷ ಹಬೆಯಲ್ಲಿ ಬೇಯಿಸಿ ಇವುಗಳನ್ನ ಚಟ್ನಿ ಜೊತೆಗೆ ಸಿರಿಧಾನ್ಯಗಳ ಇಡ್ಲಿಯನ್ನ ಸೇವನೆ ಮಾಡುವುದು ಬಹಳ ಸುಲಭ. ಹೇಗೆ ನಾವು ಅಕ್ಕಿಯ ಇಡ್ಲಿಯನ್ನ ಮಾಡ್ತೀವಿ ಅದೇ ರೀತಿ ಇದು ಯಾವುದೇ ಸಿರಿಧಾನ್ಯದ ಇಡ್ಲಿಯನ್ನು ಸಹ ನಾವು ತಯಾರಿಸ್ಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ನಾವು ಈಗ ಸಿರಿಧಾನ್ಯಗಳ ದೋಸೆಯನ್ನ ಹೇಗೆ ಮಾಡೋದು ಅಂತಂದ್ರೆ, ಇದಕ್ಕೂ ಸಹ ನಾವು ಅದೇ ರೀತಿ ರಾಗಿ, ಸಾಮೆ, ಊದಲು ಅಥವಾ ಬರಗು ಅಥವಾ ನವಣೆ ಇವು ಯಾವ್ದ್ರಲ್ಲಾದ್ರೂ ಒಂದು ಧಾನ್ಯವನ್ನ ತಗೊಂಡ್ಬಿಟ್ಟು 750 ಗ್ರಾಂನಷ್ಟು ತಗೊಂಡು ಉದ್ದಿನ ಬೇಳೆ 1/4 ಕೆಜಿ ತಗೊಂಡ್ಬಿಟ್ಟು ಮೆಂತ್ಯ ಕಾಳು ಉಪ್ಪು ಇವುಗಳನ್ನ ತಗೊಂಡ್ಬಿಟ್ಟು ಹೀಗೆ ನಾವು ಇಡ್ಲಿ ಮಾಡಿದ್ವಿ ಅದೇ ರೀತಿ ರಾತ್ರಿ ಹೊತ್ತು ಅದನ್ನ ರುಬ್ಬಿ ನಂತರ ಮಾರನೇ ದಿನ ದೋಸೆ ಮಾಡ್ಕೊಂಡು ಅದನ್ನ ಸೇವನೆ ಮಾಡಬಹುದು. ಹಾಗೆ ನಾವು ಈಗ ಸಿಹಿ ತಿನಿಸುಗಳನ್ನ ಮಾಡೋದಾದ್ರೆ, ಸಿಹಿ ಪೊಂಗಲ್ ಮಾಡೋದಾದ್ರೆ, ಈ ರಾಗಿ, ಸಾಮೆ, ನವಣೆ ಅಥವಾ ಊದಲು ಅಥವಾ ಬರಗಿನ ಒಂದು ರವೆಯನ್ನ ತಗೊಂಡ್ಬಿಟ್ಟು ಸುಮಾರು 400 ಗ್ರಾಂನಷ್ಟು ತಗೊಂಡ್ರೆ, ಹೆಸರು ಬೇಳೆ 200 ಗ್ರಾಂ ತಗೊಳ್ಬೇಕಾಗುತ್ತೆ, ಬೆಲ್ಲ 300 ಗ್ರಾಮು, ಗೋಡಂಬಿ 50 ಗ್ರಾಂ, ಒಣ ದ್ರಾಕ್ಷಿ 50 ಗ್ರಾಂ, ಏಲಕ್ಕಿ, ತುಪ್ಪ ಬೇಕಾದಷ್ಟು ತಗೊಂಡ್ಬಿಟ್ಟು ಸಿರಿಧಾನ್ಯದ ಅಕ್ಕಿ ಹಾಗೂ ಹೆಸರು ಬೇಳೆಗಳನ್ನ ಮೆತ್ತಗಾಗುವವರೆಗೂ ಬೇಯಿಸಬೇಕು. ನಂತರ ಬೆಲ್ಲ ತುಪ್ಪ ಹಾಕಿ ಮಿಶ್ರಣ ಮಾಡಿ ಕುದಿಸಿ ತುಪ್ಪದಲ್ಲಿ ಉರಿದಂತ ಗೋಡಂಬಿ ದ್ರಾಕ್ಷಿಗಳನ್ನ ಬೆರೆಸಿ ಏಲಕ್ಕಿ ಪುಡಿಯನ್ನ ಹಾಕಿ ಬೆರೆಸಿದ್ರೆ ಸಿಹಿ ಪೊಂಗಲ್ ತಯಾರಾಗುತ್ತೆ. ಅದೇ ರೀತಿ ನಾವು ಖಾರ ಪೊಂಗಲನ್ನು ಸಹ ಮಾಡಬಹುದು. ಈ ರೀತಿ ಹಲವಾರು ತಿಂಡಿ ತಿನಿಸುಗಳು ಹಾಗೂ ದಿನನಿತ್ಯದ ಆಹಾರಗಳನ್ನ ನಾವು ಸಿರಿಧಾನ್ಯಗಳಿಂದ ತಯಾರಿಸಬಹುದಾಗಿದೆ. ಹಗರಿಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಹಲವಾರು ಸಿರಿಧಾನ್ಯಗಳ ತಳಿಗಳನ್ನ ಅಭಿವೃದ್ಧಿಪಡಿಸಲಾಗಿದೆ ಹಾಗೂ ಈ ತಳಿಗಳು ರಾಷ್ಟ್ರ ಮಟ್ಟದ ಮನ್ನಣೆಯನ್ನ ಸಹ ಪಡೆದುಕೊಂಡಿವೆ. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ನಿರ್ವಹಣೆ ಮತ್ತು ಮೌಲ್ಯವರ್ಧನೆಯ ಕುರಿತಾದಂತ ಹಲವಾರು ಕಾರ್ಯಕ್ರಮಗಳು ಜರುಗ್ತಾ ಇರುತ್ತೆ. ಆದ ಕಾರಣ ರೈತರು ಅಥವಾ ಉದ್ದಿಮೆದಾರರು ಅಥವಾ ಸ್ತ್ರೀ ಶಕ್ತಿ ಸಂಘದ ಮಹಿಳೆಯರಿರಬಹುದು ಇದರ ಸದುಪಯೋಗ ಪಡೆದುಕೊಳ್ಳೋದ್ರೊಂದಿಗೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವನ್ನ ಅರ್ಥಪೂರ್ಣವಾಗಿ ಆಚರಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಇದುವರೆಗೆ ಉತ್ತಮ ಆರೋಗ್ಯಕ್ಕಾಗಿ ಸಿರಿಧಾನ್ಯಗಳು ಈ ಕುರಿತಾಗಿ ಡಾಕ್ಟರ್ ಶಿಲ್ಪಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೃಷಿ ಗೀತೆಗಳು. ಹೋಗೋಣ ಬರ್ತೀಯ ಚಂದಿರನೆಡೆಗೆ, ಚಂದಿರನೆಡೆಗೆ ನಡಗೆ

ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್ ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ. ಹೆಚ್ಚು ದಕ್ಷತೆಯಿಂದ ಸರಕು ಮತ್ತು ಸೇವಾ ತೆರಿಗೆ ಅಂದರೆ ಜಿಎಸ್ಟಿ 2.0 ಸೆಪ್ಟೆಂಬರ್ 22 ಜಾರಿಗೆ ಬರಲಿದೆ. ಓದುತ್ತಿರುವ ಮಕ್ಕಳಿಗೆ, ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಜಿಎಸ್ಟಿ 2.0 ಸಂತಸದ ಸುದ್ದಿ ತಂದಿದೆ. ಇದುವರೆಗೆ 12% ಜಿಎಸ್ಟಿ ವ್ಯಾಪ್ತಿಯ ವಸ್ತುಗಳಾದ ಜಾಮಿಟ್ರಿ ಬಾಕ್ಸ್, ಶೈಕ್ಷಣಿಕ ಆಟಿಕೆಗಳು ಇನ್ನು ಮುಂದೆ 5% ತೆರಿಗೆ ವ್ಯಾಪ್ತಿಗೆ ಬರಲಿದೆ. ಗ್ರಾನೈಟ್, ಮಾರ್ಬಲ್, ಮೆಡಿಕಲ್ ಗ್ರೇಡ್ ಆಮ್ಲಜನಕ, ಕೆಲ ಪೀಠೋಪಕರಣಗಳು, ಗೃಹ ಅಲಂಕಾರಿಕ ಸಾಮಗ್ರಿ, ಸಂಗೀತ ಸಾಧನ, ಕೈಮಕ ಉಡುಪುಗಳು ಇನ್ನು ಮುಂದೆ 5% ಜಿಎಸ್ಟಿ ತೆರಿಗೆ ವ್ಯಾಪ್ತಿಗೆ ಬರಲಿದೆ. ಸಿನಿ ಪ್ರಿಯಕರಿಗೆ 100 ರೂಪಾಯಿಗಳ ಒಳಗಿನ ಟಿಕೆಟ್ ಮೇಲೆ 5% ಮತ್ತು 2,500 ರೂಪಾಯಿ ಒಳಗಿನ ಪಾದರಕ್ಷೆಯೂ ಸಹ 5% ಜಿಎಸ್ಟಿ ತೆರಿಗೆ ವ್ಯಾಪ್ತಿಗೆ ಬರಲಿದೆ. ಸರಕು ಮತ್ತು ಸೇವಾ ತೆರಿಗೆ ಅಂದರೆ ಜಿಎಸ್ಟಿ 2.0 ಸೆಪ್ಟೆಂಬರ್ 22 ಜಾರಿಗೆ ಬರಲಿದೆ. ಅನಂತ ಶಕ್ತಿಯ ಮೂಲವಾಗಿ ಮರಗಳಲ್ಲಿ ಹುದು ಇಂಧನ ಇಂಧನ ಪಡೆಯಲು ನಾವು ಮನಸ್ಸು ಮಾಡಬೇಕಿದೆ ಈ ದಿನ ಈ ದಿನ ಈ ದಿನ ಈ ದಿನ ಶುದ್ಧ ಶಕ್ತಿ